ಸೇರ್ಕಿ ನೆರಮನೆ ಅವರ ಸಂಸಾರ ಚಲೋ ನಡದರ ಮಾಡ್ಕೋತಿದ್ದಿ ಕಾರ್ಕಿ ಏ ಮಗನ ಮದವಿ ಆಗಿ ಮಡದಿ ಮನೆಗೆ ಬಂದ್ಲು ಮಗನ ಮದವಿ ಆಗಿ ಸೊಸಿ ಮನೆಗೆ ಬಂದ್ಲ ಸೊಸಿ ಸಿಕ್ಕಾಳೋ ಬೆರಕಿ ಮಾಡಿಕೊಂಡ ಸೊಸಿ ಸಿಕ್ಕಾಳೋ ಬೆರಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುದು ಒಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕ್ಕೆ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕ್ಕೆ ಅಂದ್ರ ಕೇಳಲಿಲ್ಲ ಸೊಕ್ಕಿಲಿ ಹೋಗಿ ಮಾಯಿ ಬಲಿಯಾಗ ಸಿಕ್ಕಿ ಮಗ ಸೊಸಿ ನಿನಗ ಬ್ಯಾರಿ ಹಾಕ್ಯಾರ ಕಟ್ಟಿದೊಂದು ನೆರಿಕಿ ಏ ತಗಣಿ ಕೋಲ್ಯಾಗ ನಿನಗ ನಿದ್ದಿನೆ ಬರಲಿಲ್ಲ ತಗಣಿ ಕೋಲ್ಯಾಗ ನಿನಗ ನಿದ್ದಿನೆ ಬರಲಿಲ್ಲ ಕೊಡುತ್ತಿದಿ ಆ ಕಡಕಿ ಬೆಳತಾನ ಕುಂತ ಕೊಡುತ್ತಿದಿ ಆ ಕಡಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಿಕೆ ಮಕ್ಕಳ ಸಾಕಷ್ಟು ಹಣದಿದಿ ಕೋಳಿ ಕುತ್ತಂಗ ಕುಡುಕಿ ಬ್ಯಾಸ ಮಾಡಿ ಎನಗ ಮೋಸ ಮಾಡಿತು ಕಾಸ ಮನೆಯ ಮುದುಕಿ ಬಂದು ಬಳಗ ಎಲ್ಲ ಬಳಿದು ಹೋದ ಮೇಲೆ ಬಂದು ಬಳಗ ಎಲ್ಲ ಬಳಿದು ಹೋದ ಮೇಲೆ ಬೇಡುದು ಬಂತು ಬಿಕ್ಕಿ ಓಡಿ ಓಡಿ ಬೇಡುದು ಬಂತು ಬಿಕ್ಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಿಕೆ ಎಂಬತ್ನಾಲ್ಕು ಲಕ್ಷ ಜನ್ಮ ತೀರ ತಿರುಗಿ ಉಟ್ಕೊಂಡು ಬಂದಿದೆ ಪಡಿಕೆ ಜ್ಞಾನ ಮಾಡಲರ್ಕ ಘಾನಗಿ ಉಳದಾದ ಮಾಡ ಗುರುವಿನ ಗುಡಕಿ ಏ ಪತಿವ್ರತ ಸ್ತ್ರೀ ಗೂಡ ಸಂಸಾರ ಮಾಡೋಣಿ ಪತಿವ್ರತ ಸ್ತ್ರೀ ಗೂಡ ಪ್ರಪಂಚ ಮಾಡೋಣಿ ಮಾಡ್ಕೋ ಬ್ಯಾಡೋ ಉಡಕಿ ಎಲ್ಲರಿ ಹೋಗಿ ಆಗ ಬ್ಯಾಡೋ ಉಡಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋಣಿನ ಹಾರಕಿ ಬಂದ ಗಂಡರ ಮಕ್ಕಳ ಸಾಕುವ ಸಲುವಾಗಿ ಬಾಳ ಮಾಡಿದಿ ಭಾಜಿ. ಸಾಲ್ಗರ ಬಂದ ಸಾಕಟ ಒದಿವಾಗ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಮಹಾತ್ಮರ ಸಂಘ ಮಾಡೋ ಮಹಾಮಂತ್ರ ಹೇಳ್ತಾರ, ಮಹಾತ್ಮರ ಸಂಘ ಮಾಡ ಮಹಾಮಂತ್ರ ಹೇಳ್ತಾರ. ಕಳೆದ ಗೀಳದಿ ಜ್ವಾಕಿ ಮದುಗೊಂಡ ಕೊಟ್ಟಿದ್ದು ಕಳ್ಕೊಂಡು ಗಿಳ್ಕೊಂಡಿ ಜ್ವಾಕಿ. ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ ಹಾರಿಕೆ. ಕೃಷ್ಣಗ ಜನ್ಮ ಕೊಟ್ಟಾರ ವಸುದೇವ ದೇವಕಿ. ಆ ಪ್ರಪಂಚ ಮಾಡಿ ಪಾರಮಾರ್ಥದೊಳು ನೀ ಇರಬೇಕು ಎತ್ಸಾರಕಿ. ನನ್ನ ಗುರುವ ಮದಗೊಂಡಿಂಗ ಹಾಡಾಡಿ ತಿಳಶಾರ, ಪದ ಮಾಡಿ ತಿಳಶಾರ, ಹಾಡ ಹಾಡಿ ಕಲಶಾರ. ಯಪ್ಪ ಮನ್ಮಿ ಮದಗೊಂಡಿಂಗ ಕವಿ ಮಾಡಿ ತಿಳಶಾರ, ಎದೆಂದು ಹೋಯಿತೋ ಧಡಕಿ, ಹಾಡ ಹಾಡಿದ್ರ ಎದೆಂದು ಹೋದಂಗ ಧಡಕಿ. ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟಕೋ ನಿನ ಹಾರಕಿ. ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟಕೋ ನಿನ ಹಾರಕಿ. ಹುಟ್ಟಿಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಬೇಡ್ತಿದಿ. ಏ ಹುಟ್ಟಿಲ್ಲ ಸತ್ತಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಹಾಡ್ಬೇಡ ಭಯ ಹಾಕಿ, ಇನ್ನೊಬ್ರಿಗೆ ಹಾಡ್ಬೇಡ ಭಯ ಹಾಕಿ. ಉಂಡಿಲ್ಲ ತಿಂದಿಲ್ಲ ತಿಂದಿಲ್ಲ ಉಂಡಿಲ್ಲ ಬೇಡ್ತಿದ್ದಿ ಎಲಿ ಅಡಿಕೆ. ಉಂಡಿಲ್ಲ ತಿಂದಿಲ್ಲ ತಿಂದಿಲ್ಲ ಉಂಡಿಲ್ಲ ಬೇಡ್ತಿದೆ ಎಲೆ ಅಡಕೆ. ಪಾದಿಗೆ ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಅಜ್ಞಾನಿ ಹುಡುಗರಿಗೆ ಒಯ್ದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ, ಕುಂತಿದಿ ಮುತ್ತಿನ ಗದ್ದಾಗಿ, ನಿನ್ನ ಭಕ್ತರ ಬಂದಾರ ಎಲ್ಲರ ಪೂಜಿಗೆ. ನೀ ಏರಿ ಕುಂತಿದಿ ಶಿವಸ್ಥಾನ ಗದ್ದಾಗಿ, ನಿನ್ನ ಭಕ್ತರ ಬಂದಾರ ಎಲ್ಲ ಪೂಜಿಗೆ. ಗುರುವೇ ಕಣ್ಣ ತೆರದ ನೋಡೋ ಅವರಿಗೆ, ನಾಳೆ ಬರ್ತಾರ ಚಟ್ಟಿ ಜಾತ್ರಿಗೆ. ತಂದೆ ಕನ್ನ ತೆರದ ನೋಡೋ ಅವರಿಗೆ, ನಾಳಿ ಬರತಾರ ಬಾತಿ ಜಾತ್ರಿಗೆ. ಅಂಶಿದಿರತಿದ ಮೂರೋರ ಮು